ಎಲ್ಲ ಇರುವೆ, ಜೊತೆಯಲ್ಲ ಬರುವೆ, ನಿನ್ನ ನೋಡಲೆಂದೆ ನಾನು ಕಾದು ಕಾದು ಸೋತು ಹೋದೆ. ಏಕೆ ನಿಧಾನಿಸಿ ಬಂದೆ ಎಲ್ಲೆಲ್ಲೂ ಕಲ್ಲು ಅಯ್ಯೋಯ್ಯೋ ಒಂಟಿ ಹೆಣ್ಣು ತಾನೇ ನಾನು ಓಡಿ ಓಡಿ ಬಂದೆ ನಲ್ಲ ಎಲ್ಲೂ ನಾನಿಲ್ಲಲೆ ಇಲ್ಲ ಅಯ್ಯೋ ಪಾಪ ಎಲ್ಲೂ ನಾನಿಲ್ಲಲೆ ಇಲ್ಲ ಹೆದರಿಕೆ ಮುಗದಿ ಹೇಳೆ ಚಿನ್ನ ಯಾಕಮ್ಮ ಹೆದರ್ಕೋತಿ ಹೇಳ ಏತಕ್ಕೆ ಹೀಗೆ ಹೆದರಿಕೆ ಮುಗದಿ ಹೇಳೆ ಚಿನ್ನ ನೀನೆ ಬಲ್ಲೆ ಸುಮ್ಮನೆ ಏಕೆ ಕಾಡುವೆ ನನ್ನ ನಾರಾಜನಾದ ಮೇಲೆ ಇದೇ ನನ್ನ ರಾಜ ನಾರಾಜನಾದ ಮೇಲೆ ಇದೇ ನನ್ನ ರಾಜ್ಯ ರಾಜ ಎಲ್ಲೋ ಹಿಂದೆ ಮುಂದೆ ಸೇವಕರಿರಲೇಬೇಕು ನಾನಿರಲು ಭಯಬೇಕೆ ನಾನಿರಲು ಭಯಬೇಕೆ ನನಗೆ ಗೊತ್ತು ಮರಿ ನೀನು ಬರ್ತೀಯ ಅಂತ ನಿನ್ನನ್ನು ನಂಬಿ ಬಂದೆನು ಎಂದು ಕೇಳೋ ಜಾಣ ನಂಬಿದ ಹೆಣ್ಣೆ ಎಂದಿಗೂ ನೀನೇ ನನ್ನ ಪ್ರಾಣ ನಮ್ಮೂರು ಬಲು ದೂರ ಗೊತ್ತೇ ಕುಮಾರ ನಮ್ಮೂರು ಬಲು ದೂರ ಗೊತ್ತೇ ಕುಮಾರ ಜೊತೆಯಲ್ಲೇ ಬರುವೆ ನಿನ್ನ ನೋಡಲೆಂದೇ ನಾನು ಕಾದು ಕಾದು ಸೋತು ಹೋದೆ ಏಕೆ ನಿಧಾನಿಸಿ ಬಂದೆ ಏಕೆ ನಿಧಾನಿಸಿ ಬಂದೆ ಈಗ ಕೇಳಿ ಅವಳೇ ನನ್ನ ಹೆಂಡತಿ ಚಿತ್ರದ ಗೀತೆ. ನೀನು ಹತ್ತಿರ ಇದ್ದಿದ್ದರೆ

ಪ್ರಿಯ ಕೇಳುಗರೆ, ಅಕ್ಷರಗಳ ಆಟ, ಕ್ರಮಬದ್ಧ ಶಬ್ದಗಳ ಹುಡುಕಾಟ, ಮನರಂಜನೆಯ ರಸದೂಟ, ಪದಬಂಧ ಪ್ರತಿ ತಿಂಗಳ 2 ಮತ್ತು 4 ಸೋಮವಾರ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹೊಸಪೇಟೆ FM ಕೇಂದ್ರದಲ್ಲಿ ಪ್ರಸಾರವಾಗಲಿದೆ. ತಪ್ಪದೇ ಭಾಗವಹಿಸಿ ನೇರ ಫೋನ್ ಇನ್ ಪದಬಂಧ ಕಾರ್ಯಕ್ರಮದಲ್ಲಿ. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದಿಂದ ಆಯ್ದ ಈ ಗೀತೆ. ಬಯಕೆಯ ಜೀವವಾ ಮೀಸೆಯ ಪ್ರಿಯತೆ